ಕೆಲವೊಂದು ಬ್ರ್ಯಾಂಚ್ ರನ್ನರ್ಸ್ ನೆಡುವಂಥದ್ದು, ಈ ಕಾಳುಮೆಣಸಲ್ಲಿ ಬಳ್ಳಿ ಹಾಕುವಂಥದ್ದು, ಕೆಲವು ದಾಸವಾಳ ಅಥವಾ ಹೂವಿನ ಗಿಡಗಳಲ್ಲಿ ಕಡ್ಡಿ ಹಾಕುವಂಥದ್ದು, ಕೆಲವು ಬೆಗೋನಿಯಾ ಅಂಥ ವೆರೈಟಿಗಳಲ್ಲಿ ಎಲೆಯ ಮೂಲಕ ಎಲೆಗೆ ಬೇರು ಬರೆಸುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿರ್ಲಿಂಗ ರೀತಿಯಲ್ಲಿ ವಂಶಾಭಿವೃದ್ಧಿ ಮಾಡಲಿಕ್ಕಾಗ್ತದೆ. ಬೀಜ ಹಾಕುವಾಗ ಮಾತ್ರ ಅದರ ತಂದೆ ತಾಯಿಯ ಎರಡೂ ಗುಣವು ಈ ಬೀಜದ ಗಿಡಕ್ಕೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಮತ್ತು ಅದು ಒಂದು ತಲೆ ಹಿಂದೆ ಹೋಗಿ ಅದರ ಅಜ್ಜ ಅಜ್ಜಿಯ ಗುಣ ಕೂಡ ಅದರಲ್ಲಿ ಬರುವುದರಿಂದ ನಮಗೆ ಆ ಪ್ಯೂರ್ ಗಿಡ ಬೇಕು ಅಂತಾಗುವಾಗ ನಾವು ನಿರ್ಲಿಂಗ ರೀತಿಯಲ್ಲೇ ನಾವು ಮಾಡಬೇಕಾಗ್ತದೆ. ಹಾಗಾಗಿ ಈ ಶತಮಾನಗಳಷ್ಟು ಬಾಳಿಕೆ ಬರುವಂಥ ಮರಗಳು ಪಕ್ಕನೆ ಗೆಲ್ಲುಗಳಲ್ಲಿ ಎಲ್ಲ ಬೇರು ಬರುವುದಿಲ್ಲ. ಹೀಗಿರುವಾಗ ಅದನ್ನು ಇನ್ನೊಂದು ಗಿಡದ ಬೇರನ್ನು ಬಳಸಿಕೊಂಡು ಆ ಇನ್ನೊಂದು ಗಿಡದ ಬೇರಿನ ಮೇಲೆ ನಾವು ಇದರ ಈ ಫಲ ಬರುವ ಗೆಲ್ಲುಗಳನ್ನು ಕಸಿ ಮಾಡಿ ನಾವು ಬೇಕಾದ ತಳಿಯನ್ನು ನಾವು ಅಭಿವೃದ್ಧಿ ಮಾಡಬಹುದು. ಆಗ ಬೇರು ಮಾತ್ರ ಬೇರೆ, ನೆಲದಿಂದ ಮೇಲಿನ ಭಾಗ ಅದು ಇಡೀ ಎಷ್ಟು ಮಾಡಿದರೂ ಅದು ಒಂದೇ ಜಾತಿಯಾಗಿರ್ತದೆ. ಒಂದು ಬ್ರ್ಯಾಂಡ್ ಮಾಡಲಿಕ್ಕೋಸ್ಕರ ನಮಗೆ ಕಸಿ ಮಾಡಬೇಕಾಗ್ತದೆ. ಈಗ ಹೂವಿನ ಗಿಡಗಳಲ್ಲಿ ಸಸ್ಯಾಭಿವೃದ್ಧಿಯನ್ನು ಮಾಡುವಂತಹದ್ದು ಮತ್ತು ಹಣ್ಣಿನ ಗಿಡಗಳಲ್ಲಿ ಮಾಡುವಂತಹದ್ದು ಯಾವ ರೀತಿಯ ಒಂದು ವ್ಯತ್ಯಾಸ ಇದೆ? ಹೂವಿನ ಗಿಡಗಳದ್ದು ಬೆಳವಣಿಗೆ ಬಹಳ ಶೀಘ್ರ ಇರ್ತದೆ. ನಿಮಗೆ ಅದು ಒಂದು ವಾರದಲ್ಲೇ ಕೆಲವೊಮ್ಮೆ ಸ್ಪೀಡಾಗಿ ಬೆಳೆದು ಅದು ಕಸಿ ಸೇರುವಂಥದ್ದು, ಹೊಸ ಚಿಗುರು ಬರುವಂಥದ್ದು ಹೀಗೆಲ್ಲ ಇರ್ತದೆ. ಹಾಗಾಗಿ ನಮ್ಮ ಕಸಿಗೆ ಹೂವಿನ ಗಿಡಗಳು ಬೇಗನೆ ಹೊಂದಿಕೊಳ್ತವೆ. ಈ ತುಂಬ ವರ್ಷ ಬಾಳಿಕೆ ಬರುವಂಥ ಮರಗಳದ್ದು ಕಸಿ ಮಾಡುವಾಗ ಆ ಮರಗಳಿಗೆ ಇಷ್ಟನೇ ತಿಂಗಳು ಚಿಗುರುವಂಥದ್ದು, ಇಷ್ಟನೇ ತಿಂಗಳಲ್ಲಿ ಎಲೆ ಉದುರುವಂಥದ್ದು, ಹೀಗೆ ಇಷ್ಟನೇ ತಿಂಗಳಲ್ಲಿ ಅದು ಸುಪ್ತಾವಸ್ಥೆಗೆ ಹೋಗುವಂಥದ್ದು, ಹೀಗೆಲ್ಲ ಅದರಲ್ಲಿ ಇದೇ ಇರ್ತದೆ. ವಾರ್ಷಿಕ ಒಂದು ರೀತಿಯ ಕ್ಯಾಲೆಂಡರ್ ಇದ್ದ ಹಾಗೆ ಅವುಗಳ ಆ ನಿದ್ರೆ ಅವಸ್ಥೆಯಲ್ಲಿ ಅಥವಾ ಚಿಗುರುವ ಅವಸ್ಥೆ ಇದನ್ನು ನೋಡಿಕೊಂಡು ನಾವು ಕಸಿಯನ್ನು ಬಳಸಬೇಕಾಗ್ತದೆ. ಹಾಗಾಗಿ ನಾವು ಮರಗಳ ಬಗ್ಗೆ ನಾವು ಮೊದಲು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಮತ್ತೆ ನಾವು ಕಸಿಗೆ ಹೊರಡಬೇಕು. ಬಹುಶಃ ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸಿ ಹೇಳುವುದಿದ್ರೆ ವರ್ಷದ ಯಾವ ಸಮಯ ಕಸಿ ಕಟ್ಟುವುದಕ್ಕೆ ಸೂಕ್ತವಾಗ್ತದೆ? ವರ್ಷದಲ್ಲಿ ಹೆಚ್ಚಿನ ಕಸಿಗಳೆಲ್ಲ ಬೇಸಿಗೆ ಸೀಸನ್ನಲ್ಲಿ ಚೆನ್ನಾಗಿ ಬರ್ತವೆ. ಬೇಸಿಗೆಗಾಲ ಸಾಮಾನ್ಯ ಚಳಿ ಕಡಿಮೆ ಆದ ನಂತರ. ಆದರೆ ನಮ್ಮ ಕರಾವಳಿಯ ಪ್ರದೇಶಕ್ಕೆ ಹೇಳುವುದಾದರೆ ವರ್ಷದ ಎಲ್ಲ ಕಾಲವೂ ಕಸಿ ಮಾಡಬಹುದು, ಇಲ್ಲಿ ಅಂತ ಚಳಿ ಏನಿಲ್ಲ. ಮಳೆಗಾಲದಲ್ಲಿ ವಿಪರೀತ ಮಳೆ ಇರೋದ್ರಿಂದ ಮಳೆಗಾಲದಲ್ಲಿ ಪರ್ಸೆಂಟೇಜ್ ಕಡಿಮೆ ಬರ್ತದೆ. ಅದನ್ನು ಪಾಲಿ ಹೌಸ್ ಮಾಡಿಕೊಂಡು ಅದರ ಒಳಗೆ ನಾವು ಕಸಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿನ ಶೇಕಡ ಯಶಸ್ಸಿನ ಪ್ರಮಾಣ ಜಾಸ್ತಿ ಮಾಡಬಹುದು. ತುಂಬಾ ಒಳ್ಳೆಯದು ಅಂತ ಹೇಳಿದ್ರೆ ನಾವು ಸಾಮಾನ್ಯ ಫೆಬ್ರವರಿಯಿಂದ ಜೂನ್ ತನಕ ಒಳ್ಳೆಯ ಸೀಸನ್, ಹೆಚ್ಚಿನ ಎಲ್ಲ ಗಿಡಗಳಿಗೆ ಅದು ಅನ್ವಯ ಆಗ್ತದೆ. ಈಗಾಗಲೇ ಇರುವಂತಹ ಈ ಹಣ್ಣಿನ ಗಿಡಗಳು ಅಥವಾ ಬೇರೆ ಬೇರೆ ಗಿಡಗಳು ಅವುಗಳನ್ನ ಟಾಪ್ ವರ್ಕಿಂಗ್ ಅಂತ ಹೇಳ್ತೀವಿ ಅಥವಾ ಒಂದು ಹೌದು ಅದು ಕಸಿ ಮಾಡುವಂತಹ ಹೌದು, ಇದಕ್ಕೆ ಸೂಕ್ತವಂತ ಸಮಯ ಅಂತ ಇದೆಯಾ? ಇದಕ್ಕೂ ಕೂಡ ಸೂಕ್ತ ಆಗುವಂತ ಸಮಯ ಅಂತ ಹೇಳಿ ಇದೆ. ಸಾಮಾನ್ಯವಾಗಿ ಮರಗಳನ್ನು ನಮ್ಮ ಹೆಚ್ಚು ಮಳೆ ಬೀಳುವ ಏರಿಯಾಗಳಲ್ಲಿ, ಉದಾಹರಣೆಗೆ ನಮ್ಮ ಮಲೆನಾಡು ಕರಾವಳಿ, ಇಲ್ಲಿ ಮರಗಳನ್ನು ಕಡಿಯುವಾಗ ಮಳೆಗಾಲ ಬಂದುಬಿಟ್ರೆ ಅವುಗಳು ಚಿಗುರುದಿಲ್ಲ, ಅದರಲ್ಲಿ ಕಡಿದ ಜಾಗದಲ್ಲಿ ನೀರೇ ಒಸರ್ತಾ ಇರ್ತದೆ. ಕ್ರಮೇಣ ಬೆಳಕಿನ ಇದು ಕೂಡ ಕಡಿಮೆ ಆಗ್ತದೆ. ಆ ನೀರು ಕಾಂಡದಲ್ಲಿ ಕಟ್ ಮಾಡಿದ ಕೆಳಗಿನ ಕಾಂಡದಲ್ಲಿ ನೀರು ಒಸರಿ ಒಸರಿ ಮತ್ತೆ ಒಂಥರ ಗಮ್ಮಿನ ಹಾಗೆ ಬರ್ತದೆ. ಹೀಗೆ ಬಂದು ಅದು ಸತ್ತೇ ಹೋಗುವಂಥ ಪ್ರಮೇಯಗಳು ಜಾಸ್ತಿ. ಹಾಗಾಗಿ ಮಳೆಗಾಲ ಬಿಟ್ಟು ಸಾಮಾನ್ಯ ಅಕ್ಟೋಬರ್ ನವಂಬರ್ ನಂತರ ಗಿಡಗಳನ್ನು ಕಟ್ ಮಾಡಿದರೆ ಚಳಿಯ ಟೈಮ್ ಬಿಟ್ಟು ಕಸಿ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಕರಾವಳಿಯಲ್ಲಿ ಅಂಥ ಸಮಸ್ಯೆ ಬರುವುದಿಲ್ಲ, ಚಳಿಯಿಂದಾಗಿ ಅಂತ ಹೇಳಿ ಅಂಥ ಏನು ಸಮಸ್ಯೆ ಬರುವುದಿಲ್ಲ. ಬಯಲುಸೀಮೆ ಆ ಸೈಡ್ ಸ್ವಲ್ಪ ಚಳಿಯ ಪ್ರದೇಶಕ್ಕೆ ಹೇಳುವುದಾದರೆ ಸಾಮಾನ್ಯ ನವಂಬರ್ ಡಿಸೆಂಬರ್ನಲ್ಲಿ ಕಟ್ ಮಾಡಿದರೆ ಮಾರ್ಚಿನ ಫೆಬ್ರವರಿ ಮಾರ್ಚಲ್ಲಿ ಗ್ರಾಫ್ಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ಲೇಟ್ ಮಾಡಿ ಜನವರಿಯವರೆಗೂ ಕಟ್ ಮಾಡುವಂಥ ಗಿಡವನ್ನು ಟಾಪ್ ವರ್ಕ್ ಮಾಡಲಿಕ್ಕೆ ಒಳ್ಳೆಯದು. ಯಾವಾಗಲೂ ಕಟ್ ಮಾಡಿದ ಒಂದೂವರೆಯಿಂದ ಎರಡು ತಿಂಗಳು ನಂತರ ಅದನ್ನು ಕಸಿ ಮಾಡಲಿಕ್ಕೆ ಅದು ಚಿಗುರು ಬರ್ತದೆ, ಆ ಚಿಗುರಿಗೆ ಕಸಿ ಮಾಡಬೇಕು. ಆಮೇಲೆ ಕಸಿ ಕಟ್ಟುವಂಥ ಒಂದು ಪೂರ್ವ ತಯಾರಿಯಾಗಿ ಈ ಬೇರು ಗಿಡಗಳು ಮತ್ತು ಸಯಾನುಗಳು ಇವುಗಳ ಒಂದು ಸಿದ್ಧತೆ ಹೇಗೆ ಮಾಡಿಕೊಳ್ಬೇಕು ಅಂತ? ಬೇರು ಗಿಡಗಳನ್ನು ನಾವು ಬೀಜಗಳ ಯಾವುದನ್ನು ಈಗ ಗ್ರಾಫ್ಟ್ ಮಾಡ್ತೇವೆ ಅದರದ್ದೇ ಅದು ಬೇರು ಗಿಡಗಳನ್ನು ಆಯ್ಕೆ ಮಾಡುವಂಥದ್ದು ಅಂತ ಹೇಳಿದರೆ ಅದರದ್ದು ಜಾತಿ ಪ್ರಭೇದ ಸೈದ್ಧಾಂತಿಕವಾಗಿ ಅದು ಒಂದೇ ಜಾತಿ ಪ್ರಭೇದಕ್ಕೆ ಮಾವಿಗೆ ಮಾವೇ ಆಗಬೇಕು. ಅದು ಹಲಸಿಗೆ ಹಲಸೆ ಆಗಬೇಕು. ಅಂದರೆ ಸ್ವಲ್ಪ ಜಾತಿಗಳು, ಈಗ ಕೆಲವು ಜಾತಿಗಳು ಹೆಬ್ಬಲಸಿನ ಮೇಲೆ ಕೂಡ ಗ್ರಾಫ್ಟ್ ಆಗ್ತದೆ, ಹೆಬ್ಬಲಸಿನ ಮೇಲೆ ದೀವಿ ಹಲಸು ಕೂಡ ಗ್ರಾಫ್ಟ್ ಆಗ್ತದೆ. ಅದು ಆರ್ಟೋಕಾರ್ಪಸ್ ವೆರೈಟಿ ಒಂದೇ ಆಗಿರ್ತದೆ, ಸ್ವಲ್ಪ ವ್ಯತ್ಯಾಸ ಗುಣಗಳಲ್ಲಿ ವ್ಯತ್ಯಾಸ ಇರ್ತದೆ, ಆದರೂ ನಡೀತದೆ, ಅದೆಲ್ಲ ಆಗ್ತದೆ. ಅಂಥ ಜಾತಿಗಳದ್ದು ನಾವು ಯಾವುದು ಒಳ್ಳೆಯದು ಅದರ ಸಮೀಪದ ಸಂಬಂಧದ್ದು ನಾವು ಬೀಜಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕು. ಮಾವಿಗಾದರೆ ಮಾವು, ಕಾಡು ಮಾವು ಅಥವಾ ಸೊಂಪಾಗಿ ಬೆಳೆಯುವಂಥ ಯಾವುದೇ ಮಾವಿನ ಗೊರಟನ್ನು, ಉದಾಹರಣೆಗೆ ಅಲ್ಫಾನ್ಸೋ ಮಾವಿನ ಗೊರಟನ್ನು ಉಪಯೋಗ ಮಾಡ್ಬೋದು, ಕಾಡು ಮಾವಿನದ್ದನ್ನು ಉಪಯೋಗ ಮಾಡ್ಬೋದು, ನೆಕ್ಕರೆಯೂ ಮಾಡ್ಬೋದು. ಕೆಲವೊಮ್ಮೆ 2% ಆಗುವಷ್ಟು ಕಾಡು ಮಾವಿನ ಕೆಲವು ವಾಸನೆಗಳು ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ, ಸಿಟ್ರಸ್ ವೆರೈಟಿಯಲ್ಲಿ ಜಾಸ್ತಿ ಬರ್ತವೆ. ಮಾವಿನಲ್ಲಿ ಸಹ ಈ ನೆಕ್ಕರೆಗೆ ಮಾಡುವಾಗ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತದೆ, ಕಾಡು ಮಾವಿಗೆ ವ್ಯತ್ಯಾಸ ಬರುವುದಿಲ್ಲ, ಅಲ್ಫಾನ್ಸೋ ಅಥವಾ ಕಸಿ ಮಾವುಗಳ ಮೇಲೆ ಮಾಡುವಾಗ ಚೂರು ವ್ಯತ್ಯಾಸ ಬರುವುದಿಲ್ಲ. ಒಟ್ಟಾರೆ ನಾವು ಗಿಡಗಳು ಸೊಂಪಾಗಿ ಬೆಳೆಯುವಂಥದ್ದಾಗಬೇಕು. ಸ್ವಲ್ಪ ನಾವು ನೋಡಿಕೊಂಡು ಯಾವುದು ನಾವು ಹತ್ತಿರ ಸಂಬಂಧ ಯಾವುದುಂಟು ಅದನ್ನು ನೋಡಿಕೊಂಡು ಮಾಡುವಾಗಲೇ ಒಳ್ಳೆಯದಾಗ್ತದೆ. ಈಗ ಒಂದು ಹೊಸ ಪ್ರಯೋಗ ಸಹ ಮಾಡ್ತಾ ಉಂಟು, ಅದು ಈ ಪುಸ್ತಕ IIHR ಇದರಲ್ಲಿ ಕೂಡ ಸೈಂಟಿಸ್ಟ್ಗಳು ಕೂಡ ಅದನ್ನೊಂದು ಮೆನ್ಷನ್ ಮಾಡಿದ್ದಾರೆ. ಈಗ ಕರಾವಳಿಯಲ್ಲಿ ಅಪ್ಪಿಮಿಡಿಗಳು 15-20 ವರ್ಷ ಆದರೂ ಕೂಡ ಕಾಯಿ ಬರುವುದಂತ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿಯ ಕಾಲಪ್ಪಾಡಿ ಅಂತ ಒಂದು ಜಾತಿ ಮಾವು ಉಂಟು, ಹೆಚ್ಚು ದೊಡ್ಡ ಮರ ಆಗುವುದಿಲ್ಲ, ಪೊದರಾಗಿ ಬೆಳೀತದೆ, ಭಾರಿ ನಿಧಾನ ಬೆಳವಣಿಗೆ, ತಾಯಿ ಬೇರು ಆಳಕ್ಕೆ ಹೋಗುವುದಿಲ್ಲ. ಇದನ್ನು ಇದರ ಬೀಜವನ್ನು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಈ ಅಪ್ಪಿಮಿಡಿಗಳ ವೆರೈಟಿಯನ್ನು ಗ್ರಾಫ್ಟ್ ಮಾಡಿದರೆ ಆಗ ಅದರ ಈ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಆಗಿ ಅದಕ್ಕೆ ಬೇಸಿಗೆ ಚಳಿಗಾಲದಲ್ಲಿ ಒಂದು ನಮನೆಯ ಟ್ರೆಸ್ ಆಗಿ ಅದು ಬೇಗನೆ ಹೂ ಬರುವಂಥ ಒಂದು ಸಂಭವ ಜಾಸ್ತಿ ಅಂತ ಹೇಳಿ ನಾನು ಅದರ ಬಗ್ಗೆ ಸೈಂಟಿಸ್ಟ್ಗಳ ಹತ್ರ ಸಹ ಮಾತಾಡಿದ್ದೇನೆ, ಅದು ಹೌದು ಅಂತ ಹೇಳಿದ್ದಾರೆ. ನೀವು ನೋಡಿ ಅಂತ ಹೇಳಿದ್ದಾರೆ, ಇನ್ನು ಕಟ್ಟಿದ್ದೇನೆ, ಇನ್ನು ಅದರದ್ದು ಪರಿಣಾಮ ನೋಡಬೇಕು. ಈಗಾಗಲೇ ಕೆಲವು ಕಡೆ ನಾನು ಕಟ್ಟಿದ್ರಲ್ಲಿ ನಾನು ಇದು ಮಾಡಿರಲಿಲ್ಲ, ಅದನ್ನು ಯಾವ ಜಾತಿ ಅಂತ ನೋಡಿರಲಿಲ್ಲ. ಕೆಲವು ವೆರೈಟಿಗಳಲ್ಲಿ ಕಾಯಿ ಬರ್ತದೆ, ಕೆಲವುದರಲ್ಲಿ ಕಾಯಿ ಬರುವುದಿಲ್ಲ ಯಾಕೆ, ಹೀಗೆ ನಮಗೊಂದು ಇದಾಯಿತು. ಆಗ ನನಗೆ ಉಳಿದದ್ದು ಈ ಒಂದು ಬೇರಿನ ತಾಯಿ ಬೇರಿನ ಆಳಕ್ಕೆ ಹೋಗುವಂಥ ಗುಣ ಇಲ್ಲದೇ ಇರುವಂಥ ಮರಗಳ ರೂಟ್ ಸ್ಟಾಕ್ನ ಮೇಲೆ ಈ ಸೊಂಪಾಗಿ ಬೆಳೆಯುವಂಥ ಈ ಅಪ್ಪಿಮಿಡಿಗಳು ದೊಡ್ಡ ಮರ ಆಗುವಂಥದ್ದನ್ನು ಗೆಲ್ಲನ್ನು ಹಾಕಿದರೆ ಅದಕ್ಕೆ ಟ್ರೆಸ್ ಬೀಳ್ತದೆ, ಟ್ರೆಸ್ ಬೀಳುವಾಗ ಹೂ ಬರ್ತದೆ, ಹೂ ಕಾಯಿ ಆಗಲಿಕ್ಕೆ. ಹಾಗೆ ಅದೊಂದು ತುಂಬ ಸಂಭವ ಜಾಸ್ತಿ ಉಂಟು, ಅದು ಇನ್ನೂ ಪ್ರಯೋಗದಲ್ಲಿ ಉಂಟು, ಮಾಡ್ತೇನೆ ಈಗ ಇನ್ನೊಂದು 2 ವರ್ಷದಲ್ಲಿ ಅದು ಗೊತ್ತಾಗ್ತದೆ. ಬಹುಶಃ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಸೇರಿಸಬಹುದು, ಈ ಸ್ಟ್ರೆಸ್ ಕೊಡುವಂಥದ್ದು ಅಥವಾ ಸ್ಟ್ರೆಸ್ ಬೀಳುವಂಥದ್ದು ಎನ್ನುವಂಥದ್ದು, ಅಡಿಕೆ ತೋಟದಲ್ಲೋ ತೆಂಗಿನ ತೋಟದಲ್ಲೋ ಒಂದಷ್ಟು ಹಲಸಿನ ಗಿಡ ಮಾವಿನ ಗಿಡವನ್ನು ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ, ಈ ಸ್ಟ್ರೆಸ್ ಅಲ್ಲಿ ಆಗ್ತದ? ಅಡಿಕೆ ತೋಟದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಮಾಡುವಾಗ ಸ್ಟ್ರೆಸ್ ಆಗುದಿಲ್ಲ, ಅಲ್ಲಿ ಆಗುದಿಲ್ಲ. ಆದರೆ ಅಡಿಕೆ ಮರಕ್ಕೆ ಬುಡ ಬಿಡಿಸುವಂಥದ್ದು ಮತ್ತೆ ಅಡಿಕೆಗೆ ಈ ಬುಡ ಬಿಡಿಸುವಂತ ಈ ಪದ್ಧತಿ ಈಗ ಇಲ್ಲ, ಈಗ ಇಲ್ಲ. ಅದಕ್ಕೆ ಈ ಉಜುರಿ ಕಣಿ ಕೊಡುವಂಥದ್ದು ಹೀಗೆಲ್ಲ ಇರ್ತದೆ, ಆವಾಗ ಅದರ ಬೇರಿಗೆ ಒಂದು ರೀತಿಯ ಟ್ರೆಸ್ ಸಿಗ್ತದೆ, ಬೇರು ಕತ್ತರಿಸಲ್ಪಡ್ತದೆ, ಸ್ವಲ್ಪ ಬೇರು ಕತ್ತರಿಸಲ್ಪಡ್ತದೆ. ಮತ್ತೆ ಒಂದು ಸೈಡಿನ ಗೆಲ್ಲಿಗೆ ಕೂಡ ತೋಟಕ್ಕೆ ಬರಬಾರ್ದು ಅಂತ ಹೇಳಿ ಕಟ್ ಮಾಡ್ತಾರೆ, ಸ್ವಲ್ಪ ಫ್ರೂನಿಂಗ್ ಕೂಡ ಆಗ್ತದೆ. ಹಾಗಾಗಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಬರ್ತದೆ, ಆದರೆ ಎಲ್ಲವೂ ಬರುವುದಿಲ್ಲ, ಎಲ್ಲವೂ ಫಲ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಅದರಲ್ಲಿ ಕೂಡ ಈ ಕೆಲವು ಪುರಾತನ ತಳಿಗಳು ಅಂತ ಹೇಳಿ ಉಂಟು, ಅವುಗಳು ದೊಡ್ಡ ಮರ ಆಗಿಯೇ ಅದು ಗ್ರಾಫ್ಟ್ ಮಾಡಿದ್ರು ಏನು ಮಾಡಿದ್ರು ಅದರದ್ದು ಗುಣ ಬಿಡುವುದಿಲ್ಲ, ಅದು 8-10 ವರ್ಷ ದಾಟಿಯೇ ಫಲ ಕೊಡೋದು. ನಾವು ಯಾವ ರೀತಿ ಗ್ರಾಫ್ಟ್ ಮಾಡಿದ್ರು, ಯಾವ ಕಡೆಯಿಂದ ಗೆಲ್ಲು ತೆಗೆದು ಮಾಡಿದ್ರು ಕೂಡ ಬೇಗನೆ ಫಲ ಕೊಡೋದಿಲ್ಲ. ಕೆಲವು ವೆರೈಟಿಗಳು ಪರದೇಶಕ್ಕೂ ಹೋಗಿ ಮತ್ತೆ ಪುನಃ ನಮ್ಮ ದೇಶಕ್ಕೆ ಬಂದು ಅಲ್ಲಿಯ ವಾತಾವರಣಕ್ಕೆ 1000 ವರ್ಷದಲ್ಲಿ ವ್ಯತ್ಯಾಸ ಆಗಿ ಅದು ನಮ್ಮಲ್ಲಿಗೆ ಬಂದು ಈಗ ಫಲ ಕೊಡ್ತವೆ. ಕೆಲವು ಸಿಂಗಾಪುರ ವೆರೈಟಿಗಳು, ಮಲೇಷ್ಯನ್ ವೆರೈಟಿಗಳು, ವಿಯೆಟ್ನಾಂ ವೆರೈಟಿಗಳು, ಅವುಗಳೆಲ್ಲ ಸ್ವಲ್ಪ ಬೇಗ ಫಲ ಕೊಡ್ತವೆ. ಇನ್ನೀಗ ಈ ಸಯಾನ್ ಅಥವಾ ಒಂದು ತುದಿ ಕಡ್ಡಿಯ ಆಯ್ಕೆ, ಇದರಲ್ಲಿ ಏನು ಮಾನದಂಡ? ಮೊದಲಾಗಿ ಸಯಾನು ಸರಿಯಾದ ಬಿಸಿಲಲ್ಲಿ ಇರಬೇಕು, ಹಸಿರು ಹಸಿರಾಗಿ ಇರಬೇಕು. ಗ್ರಾಫ್ಟ್ ಮಾಡುವುದಕ್ಕೆ ಇಲ್ಲಿ ಕಸಿಯಲ್ಲಿ ಬೇರೆ ಬೇರೆ ಕ್ರಮ ಇದೆ. ಮೇಯ್ನ್ ಆಗಿ ಈಗ ಹೇಳುವಂಥದ್ದು ಮೃದುಕಾಂಡ ಕಸಿ ಮತ್ತು ಬಡ್ಡಿಂಗ್, ಎರಡು ರೀತಿಯಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಗಿಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಅಪ್ರೋಚ್ ಗ್ರಾಫ್ಟ್ ಮೊದಲಿನ ಕಾಲದ್ದು, ಅದಕ್ಕೆ ನಾವು ಹೆಚ್ಚು ಏನು ಆಯ್ಕೆ ಮಾಡಬೇಕಾಗಿಲ್ಲ. ಈ ಗ್ರಾಫ್ಟ್ ಮಾಡುವಂಥದ್ದಕ್ಕೆ ಕಸಿ ಚಿಗುರುಗಳು ಚೆನ್ನಾಗಿ ಬೆಳಕು ಬೀಳುವ ಜಾಗದಲ್ಲಿರಬೇಕು, ಮತ್ತು ಹಸಿರು ಆಗಿರಬೇಕು, ಚಿಗುರು ಬಂದಿರಬಾರ್ದು, ಎಳೆಯ ಚಿಗುರು ಬಂದಿರಬಾರ್ದು. ಅಂಥ ಚಿಗುರುಗಳನ್ನು ಆಯ್ಕೆ ಮಾಡಿ ನಾವು ಗ್ರಾಫ್ಟ್ ಮಾಡಬೇಕು. ಬಡ್ಡಿಂಗ್ ಮಾಡುವಾಗ ನಮಗೆ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಚಿಗುರು ಬಂದಿರಬೇಕು, ಅಷ್ಟು ವ್ಯತ್ಯಾಸ ಉಂಟು. ಅಂದರೆ ಅದರಲ್ಲಿ ಕಾಂಡ ಮತ್ತು ಸಿಪ್ಪೆಯ ಮಧ್ಯಭಾಗದಲ್ಲಿ ಕೇಂಬಿಯಂ ಹೇಳುವ ಒಂದು ಬೆಳವಣಿಗೆಯ ಒಂದು ಪದರ ಇರ್ತದೆ. ಗಿಡಗಳು ದಪ್ಪ ಆಗ್ತಾ ಹೋಗ್ತವೆ, ಅದು ಏಕದಳ ಸಸ್ಯಕ್ಕೆ ಇಲ್ಲ, ದ್ವಿದಳಕ್ಕೆ ಮಾತ್ರ ಇರುವಂಥದ್ದು. ಆ ಕೇಂಬಿಯಂ ಪದರ ನೀರಾಗಿರಬೇಕು, ಚುರುಕಾಗಿರಬೇಕು. ಈ ಸಮಯದಲ್ಲಿ ನಾವು ಇನ್ನೊಂದು ಕಡ್ಡಿಯ ಕೇಂಬಿಯಂ ಪದರ ಕೂಡ ನೀರು, ಅದು ಸಿಪ್ಪೆ ಎದ್ದು ಬರ್ತದೆ, ಸಿಪ್ಪೆ ಮತ್ತೆ ಕಾಂಡ ಸರಿಯಾಗಿ ಬಿಟ್ಟು ಕೊಡ್ತದೆ. ಆ ಸಮಯದಲ್ಲಿ ಅದೇ ರೀತಿಯ ಕಡ್ಡಿಯನ್ನು ನಾವು ಅಲ್ಲಿ ಮರದಲ್ಲಿಯೂ ಆಯ್ಕೆ ಮಾಡಬೇಕು, ಇಲ್ಲಿ ಬೇರು ಸಸಿಯನ್ನು ಆಯ್ಕೆ ಮಾಡಬೇಕು. ಆ ನೀರಿರುವಾಗ ಅದನ್ನು ನಾವು ಅದನ್ನು ಜಾಯಿಂಟ್ ಮಾಡಬೇಕು. ಅದು ಗಟ್ಟಿಯಾದರೆ ಜಾಯಿಂಟ್ ಆಗೋದಿಲ್ಲ. ಅದನ್ನು ಸರಿಯಾಗಿ ಅಭ್ಯಾಸ ಆದರೆ ಜಸ್ಟ್ ನಾವು ಒಂಚೂರು ಚಿವುಟಿದ್ರೆ ಗೊತ್ತಾಗ್ತದೆ ಇದು ಆಗ್ತದಾ ಇದು ಆಗೋದಿಲ್ವಾ ಅಂತ ಹೇಳಿ, ಅದನ್ನು ನೋಡಿಕೊಂಡೇ ಮಾಡಲಿಕ್ಕಾಗ್ತದೆ. ಕಸಿ ಕಟ್ಟುವ ಒಂದು ಪ್ರಕ್ರಿಯೆ ಬಗ್ಗೆ ಹೇಳಿ, ಕಟ್ಟುವ ವಿಧಾನ. ಕಟ್ಟುವ ವಿಧಾನದಲ್ಲಿ ನಮಗೆ ಮೇಯ್ನಾಗಿ ಬೇಕಾಗುವಂಥದ್ದು ಹರಿತವಾದ ಚೂರಿಗಳು. ಅದಕ್ಕೆ ಒಂದು ಒಂದು ರೀತಿಯ ದಪ್ಪ ಅಂದರೆ ತೆಳುವಾದ, ಈಗ ಪ್ಲಾಸ್ಟಿಕ್ಗಳೆಲ್ಲ ಬ್ಯಾನ್ ಆಗಿದೆ, ಈಗ ಸ್ವಲ್ಪ ಪ್ಲಾಸ್ಟಿಕ್ಗಳು ಸಿಗೋದಿಲ್ಲ, ಸ್ವಲ್ಪ ತೆಳು ಪ್ಲಾಸ್ಟಿಕ್ಗಳು ಚೆನ್ನಾಗಿ ಮಡಚಲಿಕ್ಕೆಲ್ಲ ಆಗುವಂಥ ಪ್ಲಾಸ್ಟಿಕ್, ಮತ್ತು ನಮ್ಮ ಕೈಚಳಕವೇ ಇಲ್ಲಿ ಮುಖ್ಯವಾಗಿರ್ತದೆ. ನಾವು ಬೇರು ಸಸಿಯನ್ನು ಸರಿಯಾಗಿ ಬೆಳೆಸಿಕೊಂಡಿರಬೇಕು, ಅದು ಕೂಡ ಒಳ್ಳೆಯ ವಿಗರಲ್ಲಿ ಬೆಳೆದಿರಬೇಕು. ಅದರಲ್ಲಿ ನಾನು ಹೇಳಿದ ಹಾಗೆ ಕೇಂಬಿಯಂ ಪದರ ಸರಿಯಾಗಿ ಚುರುಕಾಗಿರಬೇಕು, ಬೆಳವಣಿಗೆ ಹಂತದಲ್ಲಿ ಇರಬೇಕು. ಅದೇ ರೀತಿ ರೂಟ್ ಸ್ಟಾಕಲ್ಲಿ ಕೂಡ ಅಂಥದ್ದೇ ಕಡ್ಡಿ ಇರಬೇಕು. ಆ ಟೈಮಲ್ಲಿ ನಾವು ಅದನ್ನು ಕಸಿ ಮಾಡುವಾಗ ಕಸಿ ಬೇಗನೆ ಸೇರಿಕೊಳ್ತದೆ. ಕೆಲವೊಂದು ಜಾತಿಗಳಿಗೆ ಅದನ್ನು ನೋಡಲಿಕ್ಕೆ ಆಗುವುದಿಲ್ಲ, ಆವಾಗ ಸೀಸನ್ನೇ ಕೆಲವೊಮ್ಮೆ ಅದಕ್ಕೆ ಇಂಥ ಸೀಸನ್ನಲ್ಲಿ ಕಟ್ಟಿದರೆ ಆಗ್ತದೆ. ಈ ಬೇಗ ಬೇಗನೆ ಚಿಗುರಿ ಎಲೆ ಬಲಿತಾ ಇರ್ತದೆ, ಚಿಗುರ್ತಾ ಇರ್ತದೆ, ಇಂಥದ್ದಕ್ಕೆ ಎನಿ ಟೈಮ್ ಕಟ್ಟಲಿಕ್ಕೆ ಆಗ್ತದೆ. ಉದಾಹರಣೆಗೆ ಗುಲಾಬಿ, ದಾಸವಾಳ, ಇಂಥದ್ದೆಲ್ಲ ಈ ಬದನೆಗೆ ಇದು ಟೊಮೆಟೊ ಕಟ್ಟುವಂಥದ್ದು, ಅಥವಾ ಈ ಕಾಡು ಬದನೆಗೆ ಬದನೆ ಕಟ್ಟುವಂಥದ್ದು, ಇದೆಲ್ಲ ಎನಿ ಟೈಮ್ ಯಾವಾಗಲೂ ಕಟ್ಟಿದರೂ ಯಾರಿಗೂ ಗೊತ್ತಿಲ್ಲದವರಿಗೂ ಕೂಡ ಸುಲಭ ಆಗ್ತದೆ. ಕಲಿಯೋರಿಗೆ ಅಂಥದ್ದನ್ನು ಮಾಡಿದರೆ ಅವರಿಗೆ ಉತ್ಸಾಹ ಜಾಸ್ತಿ ಆಗ್ತದೆ, ಮತ್ತು ಸೇರಿದ ಕೂಡಲೇ ಒಂದೊಂದನ್ನೇ ಕೈ ಪಳಗ್ತದೆ, ಆನಂತರ ಒಂದೊಂದನ್ನೇ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಒಂದ್ಸರಿ ಕಸಿ ಕಟ್ಟಿದ ನಂತರ ಗಿಡದ ಒಂದು ನಿರ್ವಹಣೆ ಏನೇನು ಪಾಲನೆ ಮಾಡಬೇಕು? ಕಸಿ ಕಟ್ಟಿದ ನಂತರ ಗ್ರಾಫ್ಟಿಂಗ್ ಮಾಡಿದರೆ ಅದನ್ನು 75% ನೆರಳಲ್ಲಿ ಇಡಬೇಕು, ಮತ್ತು ಅದಕ್ಕೆ ಪ್ಲಾಸ್ಟಿಕ್ ಒಂದು ಕ್ಯಾಪ್ ಹಾಕಿರ್ತೇವೆ, ಕ್ಯಾಪ್ ಹಾಕಿರಬೇಕು, 75% ನೆರಳಲ್ಲಿ ಇಡಬೇಕು. ಮತ್ತು ನಾವು ಇಡುವಂಥ ಜಾಗ ಆದಷ್ಟು ಹ್ಯುಮಿಡಿಟಿಯಲ್ಲಿ ಇದ್ದರೆ ಒಳ್ಳೆಯದು, ತುಂಬ ನೀರಿನ ತೇವ ಎಲ್ಲ ಇದ್ದರೆ ಒಳ್ಳೆಯದು. ಬಡ್ಡಿಂಗ್ ಮಾಡುವಂಥದ್ದು ಅದು ಏನೂ ಬೇಡ, ಅದಕ್ಕೆ ಅದನ್ನು ಓಪನ್, ನಮಗೆ ಕೂತ್ಕೊಳ್ಳಿಕ್ಕೆ ಬಿಸಿಲಿಗೆ ನೆರಳು ಮಾಡಿಕೊಂಡ್ರೆ ಆಯಿತು. ಅಲ್ಲೇ ಫೀಲ್ಡಲ್ಲಿ ಕಟ್ಟೋದು, ಅಲ್ಲಿಗೆ ಬಡ್ ಮಾಡೋದು, ಆಚೆ ತೆಗೆದಿಡೋದು, ಏನೂ ಆಗೋದಿಲ್ಲ. ಅದು ಈಗಿನ ಒಂದು ಪ್ರಕಾರ ತುಂಬ ಸುಲಭದ, ಖರ್ಚು ಕಡಿಮೆ ಇರುವಂಥ ಒಂದು ಕಸಿ ವಿಧಾನ ಬಡ್ಡಿಂಗ್. ಗ್ರಾಫ್ಟಿಂಗ್ ಕೂಡ ಒಂದು ಸಣ್ಣ ಒಂದು ಪಾಲಿಯೋಸ್ನಾಗೆ ಮಾಡಿಕೊಂಡು ಗಿಡಗಳನ್ನು ಬೆಳೆಸ್ಕೊಳ್ಬೋದು. ಈಗ ನಿಂಬೆ ಆಗ್ಬೋದು ಅಥವಾ ಮಾವು ಆಗ್ಬೋದು, ಹಲಸು ಆಗ್ಬೋದು, ಕಸಿ ಕಟ್ಟುವ ವಿಧಾನದಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಅಥವಾ ಯಶಸ್ಸಿನ ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಹೌದು ಹೌದು. ಈಗ ಮುಳ್ಳಿನ ಜಾತಿಗಳಿಗೆ ಲಿಂಬೆ, ಲಿಂಬೆಯನ್ನು ಮಾಡಬೇಕಿದ್ರೆ ಗ್ರಾಫ್ಟ್ ಮಾಡಬೇಕು. ಲಿಂಬೆ ಸಿಟ್ರಸ್ ವೆರೈಟಿಗಳನ್ನು ಮಾಡುವಾಗ ಗ್ರಾಫ್ಟ್ ಮಾಡಬೇಕು, ತಪ್ಪಿದರೆ ಬಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಡ್ ಮಾಡಲಿಕ್ಕೆ ಅಲ್ಲಿ ಮುಳ್ಳು ಇರ್ತದೆ, ಸಿಪ್ಪೆ ಎದ್ದು ಬರೋದಿಲ್ಲ. ಅಂಥದ್ದು ಮೈಕ್ರೋ ಬಡ್ ಅಂತೇಳಿ ಈಗ ಅದನ್ನು ಪುನಃ ಒಂದು ಬೇರೆ ರೀತಿಯ, ಅದು ಇನ್ನೂ ಸಣ್ಣ ಒಂದು ಅದನ್ನು ತೆಗೆದು ಮಾಡಲಿಕ್ಕಾಗ್ತದೆ. ಒಂದು ಸಣ್ಣ ಗೆಲ್ಲಲ್ಲಿ ಎಷ್ಟು ಸಪುರ ಅಂದರೆ ಒಂದು ರಿಫೀಲಿಗಿಂತ ಸಪುರದ ಗೆಲ್ಲಲ್ಲಿ ಕೂಡ, ರಿಫೀಲ್ನ ಅರ್ಧ ಭಾಗದಷ್ಟು ಸಪುರ ಇದ್ದ ಗೆಲ್ಲಲ್ಲಿ ಕೂಡ ಸುಮಾರು ಗಿಡ ಮಾಡ್ಕೊಳ್ಳಿಕ್ಕಾಗ್ತದೆ. ಹೀಗೆ ಅದನ್ನು ಸಣ್ಣದ್ರಲ್ಲಿ ಅದನ್ನು ತೆಗಿಲಿಕ್ಕಾಗ್ತದೆ, ಆ ಕಣ್ಣನ್ನು ಮಾತ್ರ ತೆಗೆಯೋದು, ಮೈಕ್ರೋ ಬಡ್ ಅಂತ ಹೇಳಿ ಆ ಕಣ್ಣನ್ನು ಮಾತ್ರ ತೆಗೆದು ರೂಟ್ ಸ್ಟಾಕ್ನ ಮೇಲೆ ಹಾಕೋದು. ಅದು ಪ್ಯಾಚ್ ಬಡ್ಡಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ಯಾಚ್ ನಾವು ಸಿಪ್ಪೆ ಪೂರ ಎಬ್ಬಿಸುವುದಿಲ್ಲ, ಮುಳ್ಳು ಸಮೇತ ಎಬ್ಬಿಸ್ತೇವೆ. ಆ ಸಿಪ್ಪೆ ಮತ್ತು ಮುಳ್ಳು ಹೇಳಲಿಕ್ಕೆ ಕೇಳೋದಿಲ್ಲ. ಮತ್ತೆ ಒಂದು ಹಾಗೆ ಮಾಡಲಿಕ್ಕಾಗ್ತದೆ, ಕಣ್ಣನ್ನು ಮಾತ್ರ ತೆಗೆಯೋದು. ಇನ್ನೊಂದು ಅದನ್ನು ಸಣ್ಣ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳನ್ನು ಇಟ್ಟು ಕಟ್ಟಿದರೂ ಕೂಡ ಸಿಟ್ರಸ್ ವೆರೈಟಿಗಳಲ್ಲಿ ಬರ್ತವೆ. ಸಿಟ್ರಸ್ ಅಥವಾ ಈ ಬುಗರಿ ಮುಳ್ಳಿನ ಜಾತಿಗಳಿಗೆ ಸಾಮಾನ್ಯ ಸಿಪ್ಪೆ ಎದ್ದು ಬರುವುದಿಲ್ಲ, ಸಿಪ್ಪೆ ಬರುವಂಥ ಇದೇ ಇಲ್ಲ, ಬಡ್ಗಳು ಸಿಗುವುದೇ ಇಲ್ಲ ಅದರಲ್ಲಿ. ಆ ರೀತಿ ಮಾಡಬೇಕಾಗ್ತದೆ, ಇಲ್ಲಾಂದರೆ ಗ್ರಾಫ್ಟ್ ಮಾಡಬೇಕು. ಗ್ರಾಫ್ಟ್ ಮಾಡಬೇಕಿದ್ರೆ ಅದು ಕೂಡ ಮುಳ್ಳೆಲ್ಲ ಇರ್ತದೆ, ಅದನ್ನು ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈಗ ಬಡ್ಡಿಂಗ್, ಮೈಕ್ರೋ ಬಡ್ಡಿಂಗ್, ಬಡ್ಡಿಂಗ್ ಮತ್ತು ಮೈಕ್ರೋ ಬಡ್ಡಿಂಗ್, ಸಿಪ್ಪೆ ಹೇಳುವಂಥದ್ದು ಮುಳ್ಳು ಇಲ್ಲದಕ್ಕೆ ಬಡ್ಡಿಂಗ್ ಮಾಡ್ಬೋದು, ಮುಳ್ಳು ಇದ್ದದ್ದಕ್ಕೆ ಮೈಕ್ರೋ ಬಡ್ಡಿಂಗ್. ಉದಾಹರಣೆಗೆ ಫಿಂಗರ್ ಲೈಮ್ ಅಂತೇಳಿ ಒಂದು ಪರದೇಶದ ಒಂದು ಬೆರಳಿನ ಹಾಗೆ ಬರುವಂಥ ಕಲರ್ ಕಲರ್ ಇರುವಂಥ ಒಂದು ಲಿಂಬೆ, ಅದು ಎಷ್ಟು ಸಪುರದ ಅಂತ ಹೇಳಿದರೆ ಒಂದು ಸೂಜಿಗಿಂತ ಸ್ವಲ್ಪ ದಪ್ಪ ಇರ್ತದೆ ಅದರದ್ದು ಗೆಲ್ಲು. ಅಷ್ಟು ಸಣ್ಣ ಗೆಲ್ಲಲ್ಲಿ ನಾವು ಗಿಡ ಮಾಡಬೇಕಾಗ್ತದೆ. ಅದನ್ನು ಹೀಗೆ ಸಣ್ಣ ಸಣ್ಣ ಗೆಲ್ಲನ್ನೇ ಸೈಡಿಗೆ ಗ್ರಾಫ್ಟ್ ಮಾಡಲಿಕ್ಕಾಗ್ತದೆ. ಇನ್ನೊಂದು ಸಿಟ್ರಸಲ್ಲಿ ಪಪುವಾನ ಅಂತ ಹೇಳ್ತಾರೆ, ಪಪುವಾನ ಅಂತ ಹೇಳ್ತಾರೆ ಅದು ಕೂಡ ಹಾಗೆ ಬಹಳ ಸಪುರದ ಗೆಲ್ಲುಗಳು, ಅದರಲ್ಲಿ ಸಿಪ್ಪೆ ಎದ್ದು ಬರುವುದಿಲ್ಲ, ಏನು ಮಾಡಿ ಬಡ್ಡು ತೆಗಿಲಿಕ್ಕೂ ಬರುವುದಿಲ್ಲ, ಆವಾಗ ಮೈಕ್ರೋ ಬಡ್ಡು ಕೂಡ ಬರುವುದಿಲ್ಲ. ಆವಾಗ ಗೆಲ್ಲುಗಳನ್ನೇ ಕಟ್ ಕಟ್ ಮಾಡಿ ಸಣ್ಣ ಪೀಸಾಗಿ ಮಾಡಿ ರೂಟ್ ಸ್ಟಾಕಿನ ಮೇಲೆ ಹಾಕಲಿಕ್ಕಾಗ್ತದೆ. ಹಲಸಿನ ಗಿಡವನ್ನು ಕಸಿ ಕಟ್ಟುವಂಥದ್ದು ಎಷ್ಟು ಸವಾಲಿನ ಕೆಲಸ ಅಂತ? ಇವಾಗ ತುಂಬ ಸುಲಭ ಆಗಿದೆ ಹಲಸಿನದ್ದು, ಶುರುವಿಗೆ ತುಂಬ ಕಷ್ಟ ಇತ್ತು. ಏನು ಸವಾಲುಗಳು? ಮೊದಲಾಗಿ ಅದರ ಸೀಸನ್ಗಳನ್ನು, ಒಂದೊಂದು ಹಲಸಿಗೆ ಒಂದೊಂದು ಸೀಸನ್ ಭಾರಿ ವ್ಯತ್ಯಾಸಗಳನ್ನು ಕೊಡ್ತಾ ಇತ್ತು. ಕೆಲವು ವೆರೈಟಿಗಳದ್ದು ಚಿಗುರು ಬರುವಾಗ ಕಟ್ಟಿದ್ರು, ಚಿಗುರು ಬರದಿರುವಾಗ ಕಟ್ಟಿದ್ರು, ಹೇಗೆ ಕಟ್ಟಿದ್ರೂ ಸಾಯ್ತದೆ ಅದು. ಆವಾಗ ಅವುಗಳದ್ದು ಕಾಯಿ ಮರದಲ್ಲಿ ಬಿಟ್ಟಿದ ಅಥವಾ ಬೇರಿಗೆ ಏನಾದರೂ ಟ್ರೆಸ್ ಆಗಿದ ಅದನ್ನು ನೋಡಬೇಕಾಗ್ತದೆ. ಮೂಲ ಮರದಿಂದ ತೆಗೆಯುವಾಗ ಇದೆಲ್ಲ ದೊಡ್ಡ ಸಮಸ್ಯೆಗಳೇ, ಸವಾಲುಗಳು. ನಾವಾಗಿ ಸಯನ್ ಬ್ಯಾಂಕ್ ಮಾಡಿಕೊಂಡು ಅದರಿಂದ ಕಡ್ಡಿ ತೆಗಿಲಿಕ್ಕೋಸ್ಕರ ಗಿಡಗಳನ್ನು ಮಾಡುವಂಥದ್ದು ಸಯನ್ ಬ್ಯಾಂಕ್ ಅಂತ ಹೇಳಿದ್ರೆ, ಅದರಲ್ಲಿ ಕಡ್ಡಿ ತೆಗೆಯೋದು ಸುಲಭ, ತೆಗೆದು ಮಾಡಲಿಕ್ಕೆ ಸುಲಭ. ಮೂಲ ಮರದಿಂದಲೇ ಕಡ್ಡಿ ತರುವಾಗ ನಮಗೆ ಮಳೆಗಾಲದಲ್ಲಿ ಅದು ಟ್ರೆಸ್ ಆಗಿರ್ತದೆ, ಅದಕ್ಕೆ ಫಂಗಲ್ ಡಿಸೀಸ್ ಏನಾದರೂ ಅಟ್ಯಾಕ್ ಆಗಿರ್ತದೆ, ಇದನ್ನೆಲ್ಲ ನೋಡಿಕೊಂಡು ಅದೊಂದು ದೊಡ್ಡ ಸವಾಲೇ. ಕೆಲವೊಮ್ಮೆ 100-5-6 ಬರುವಂಥದ್ದು ಕೂಡ ಇರ್ತದೆ ಮೂಲ ಮರದಿಂದ ತೆಗೆಯುವಾಗ. ಅದನ್ನು ನಾವು ಕಸಿ ಕಡ್ಡಿಗೋಸ್ಕರ ಬೆಳೆಸ್ಕೊಂಡು ನೆಡುವಾಗ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ, ಇದು ಒಳ್ಳೆ ಪರ್ಸೆಂಟೇಜ್ ಬರ್ತದೆ. ಮೂಲ ಮರದಿಂದ ತೆಗೆಯುವಾಗ ಇದೆಲ್ಲ ಸವಾಲು. ಮತ್ತೊಂದು ಹಾಲು ಬರುವಂಥದ್ದು, ಅದು ಕೆಲವೊಮ್ಮೆ ಅದಕ್ಕೆ ಅಡ್ಡ ಪರೆಯಾಗಿ ಬರ್ತದೆ. ಇದೆಲ್ಲ ಒಂದು ಸ್ವಲ್ಪ ಸವಾಲೇ ಹಲಸಿಗೆ. ಕೆಲವೊಮ್ಮೆ ಅದೊಂದು ಟೈಮಿಂಗ್ ಉಂಟು, ಆ ಟೈಮ್ ದಾಟಿದ ಕೂಡಲೇ ನಿಜವಾಗಿ ಈ ಈ ನೇರಳೆ ಜಾತಿಗಳು, ರಂಬುಟಾನ್, ಇದಕ್ಕೆಲ್ಲ ಸಿಪ್ಪೆ ಎಬ್ಬಿಸಿದ ತಕ್ಷಣ ಅದು ಗಾಳಿಯೊಟ್ಟಿಗೆ ಕೆಮಿಕಲ್ ಆ್ಯಕ್ಷನ್ ಆಗ್ತದೆ, ಅಲ್ಲಿ ಬ್ರೌನ್ ಕಲರ್ ಬರ್ತದೆ, ಒಂದು ರೀತಿ ಚೊಗರ್ನಾಗೆ ಬರ್ತದೆ. ಅದು ಬಂದುಬಿಟ್ರೆ ಕಸಿ ಸೇರೋದಿಲ್ಲ. ಅದಕ್ಕಾಗಿ ನಾವೊಂದು ಫಾಸ್ಟಲ್ಲಿ ಹೋಗಬೇಕಾಗ್ತದೆ. ಈ ಕೆಂಬಿಯಂ ಲೇಯರನ್ನು ಭಾರಿ ಅಧ್ಯಯನ ಮಾಡಿಕೊಂಡು ಅದು ಎಷ್ಟೊತ್ತಿಗೆ ಕಲರ್ ಚೇಂಜ್ ಆಗ್ತದೆ, ಅದು ಬಣ್ಣ ಬದಲಿಸ್ತಾ ಇರ್ತದೆ. ಕತ್ತರಿಸಿದ ತಕ್ಷಣ ಜಾಯಿಂಟ್ ಮಾಡಬೇಕು. ಹೌದು, ಇಷ್ಟು ಟೈಮಿನೊಳಗೆ ಮಾಡಬೇಕು. ಅಷ್ಟು ಟೈಮಿನೊಳಗೆ ನಾವು ಅಲ್ಲಿ ಬಡ್ಡನ್ನು ಹೇಗೆ ತೆಗೆಯುವುದು, ಅಷ್ಟು ಫಾಸ್ಟಲ್ಲಿ ತೆಗಿಬೇಕು, ಅದೆಲ್ಲ ನಾವು ಒಂದು ಸ್ವಲ್ಪ ಕೈಗೆ ಅದು ಶುರು ಕಲಿಯುವಾಗ ಆಗೋದಿಲ್ಲ. ಮತ್ತೆ ಮತ್ತೆ ಕಲಿತು ಇದಾಗುವಾಗ ಕೈ ಅದಕ್ಕೆ ಪಳಗಿದ ನಂತರ ಅದೆಲ್ಲ ಸುಲಭ ಆಗ್ತದೆ. ಸವಾಲು ಉಂಟು ಕಸಿ ಇದರಲ್ಲಿ, ಎಲ್ಲವೂ ಒಂದೇ ಸಾರಿಗೆ ಯಶಸ್ವಿ ಆಗುದಿಲ್ಲ. ಇನ್ನೀಗ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ ಬಯಲು ಸೀಮೆಯಲ್ಲಿ ಇರುವಂತಹ ಒಂದು ತಳಿ, ಹಲಸಿನ ತಳಿ ಅಂತ ಇಟ್ಕೊಳ್ಳಿ, ಅದನ್ನ ತಕೊಂಡು ಬಂದು ನಮ್ಮ ಊರಿನ ಒಂದು ಹಲಸಿನ ಗಿಡಕ್ಕೆ ಕಸಿ ಕಟ್ಟಿದ್ರೆ ಅದೇ ಗುಣಲಕ್ಷಣಗಳನ್ನು ಇಲ್ಲಿ ಕೂಡ ಪಡಿಬಹುದು ಅಥವಾ ಇಲ್ಲಿಯ ವಾತಾವರಣಕ್ಕೆ ಅದು ಹೊಂದಿಕೊಳ್ಳುತ್ತದೆ ಹೇಗೆ ಅಂತ? ಹೌದು, ಅದೊಂದು ಸವಾಲು ಇದೆ. ಬಯಲು ಸೀಮೆಯ ತಳಿಗಳು ನಮ್ಮ ಈ ಹೆಚ್ಚು ಮಳೆ ಬೀಳುವ ಈ ಕರಾವಳಿ ಜಾಗಕ್ಕೆ ಬರುವಾಗ ಅವುಗಳ ಗುಣ ಚೇಂಜ್ ಆಗ್ತದೆ. ಹೌದು, ಮಳೆಯಿಂದಾಗಿ ಒಂದನೇದು ಅದರ ಆ ಹಣ್ಣಿಗೆ ಕೆಂಪು ಕಲರ್ ಬರುವಂಥ ಹಣ್ಣಿದ್ರೆ ಇಲ್ಲಿ ಕಲರ್ ಫ್ರೈಡ್ ಆಗ್ತದೆ, ಹಳದಿಯಾಗಿ ಹೋಗ್ತದೆ, ಟೇಸ್ಟಲ್ಲಿ ವ್ಯತ್ಯಾಸ ಬರ್ತದೆ. ಮಳೆಗಾಲದಲ್ಲಿ ರೋಗ ರುಜಿನಗಳು ಜಾಸ್ತಿ ಇರ್ತದೆ. ಬಯಲು ಸೀಮೆಯ ವೆರೈಟಿಗಳು ನಮ್ಮಲ್ಲಿ ಹೊಂದಿಕೊಳ್ಳುವುದು ತುಂಬ ಕಷ್ಟ ಇದೆ. ಅದಕ್ಕಿಂತ ನಮ್ಮ ಊರಿನ ತಳಿಗಳು ಬಯಲು ಸೀಮೆಯಲ್ಲಿ ಇನ್ನೂ ಒಳ್ಳೆಯ ಉತ್ತಮ ಗುಣಮಟ್ಟದ ಹಣ್ಣು ಕೊಡ್ತವೆ. ಇಲ್ಲಿ ನಾವು ಒಳ್ಳೇದು ಅಂತ ಹೇಳಿದರೆ ಅಲ್ಲಿ ಅತ್ಯುತ್ತಮ ಆಗಿ ಹೋಗ್ತದೆ. ಅದೊಂದು ಹಲಸಿನಲ್ಲಿ ಹೆಚ್ಚು ಮಳೆ ಇಲ್ಲದ, ನೀರಾವರಿ ಇರುವಂಥ ಹೆಚ್ಚು ಮಳೆ ಇಲ್ಲದ ಏರಿಯಾ ಹಲಸಿಗೆ ಭಾರಿ ಒಳ್ಳೆ ಒಂದು, ಅದನ್ನೊಂದು ಕಮರ್ಷಿಯಲಾಗಿ ತೋಟ ಮಾಡುವವರಿಗೆ ಅರೆಮಲೆನಾಡು ಮತ್ತು ಬಯಲುಸೀಮೆ ಇದು ತುಂಬ ಒಳ್ಳೆಯದು. ಈಗ ನಮ್ಮ ರಾಜ್ಯದ್ದಾಗ್ಬೋದು ಅಥವಾ ಹೊರಗಿನ ರಾಜ್ಯದ್ದಾಗ್ಬೋದು ಅಥವಾ ವಿದೇಶದ್ದಾಗ್ಬೋದು, ಇಂತಹ ಒಂದು ಗಿಡದ ತಳಿಗಳನ್ನು ತಂದು ಇಲ್ಲಿ ಕಸಿ ಕಟ್ಟಿ ಅಭಿವೃದ್ಧಿಪಡಿಸುವುದಕ್ಕೆ ಏನಾದರೂ ಕಾನೂನಿನ ಮಿತಿ ಏನಾದರೂ ಉಂಟಾ ಹೇಗೆ? ಹೌದು, ಪರದೇಶದಿಂದ ಗಿಡಗಳನ್ನು ತರುವಾಗ ಅದಕ್ಕೆ ಕ್ವಾರಂಟ್ ಪರ್ಮಿಷನ್, ಹೌದು, ಅದನ್ನು ಮಾಡಬೇಕಾಗ್ತದೆ. ಅದು ಲಕ್ಷಗಟ್ಟಲೆ ಗಿಡ ತರುವವರಿಗೆ ಅನುಕೂಲ ಆಗ್ತದೆ. ಅದು ಮಣ್ಣನ್ನು ತೆಗೆದು, ಅದು ಮಣ್ಣು ಸಮೇತ ತರುವ ಹಾಗೆ ಇಲ್ಲ, ಮಣ್ಣನ್ನು ತೆಗೆದು ಅದನ್ನು ಸ್ಟೆರಿಲೈಸ್ ಮಾಡಿ ಬರುವಾಗ ಕೆಲವೊಮ್ಮೆ ಗಿಡಗಳೇ ಹೋಗಿಬಿಡ್ತವೆ. ನಮ್ಮ ಮಿತ್ರರು ಕೆಲವರು ಪರದೇಶದಲ್ಲಿ ಇದ್ದವರು ಹಾಗೆ ಮಾಡಿ ತಗೊಂಡು ಬಂದರು, ಇಲ್ಲಿ ಗಿಡ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೀವು ಕಸಿ ಕಟ್ಟೋದು ಹೇಗೆ ಅಂತೇಳಿ ಫಸ್ಟಿಗೆ ನೋಡಿ, ಆ ನೋಡಿ ನಾನು ಎಂಥ ಗೆಲ್ಲು ತೆಗಿತೇನೆ ನೋಡಿ, ಅಲ್ಲಿ ನೀವು ನರ್ಸರಿಯಲ್ಲಿ ಗಿಡವನ್ನೇ ಪರ್ಚೇಸ್ ಮಾಡಿ, ಆ ಗಿಡವನ್ನು ಅಲ್ಲೇ ಬಿಡಿ, ಅದರದ್ದು ಕಸಿಯ ಮೇಲಿನ ಭಾಗವನ್ನು ಮಾತ್ರ ತೆಗೆದು ಎಲೆಯನ್ನೆಲ್ಲ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅದರ ಆ ಗಿಡದ ಲೇಬಲನ್ನು ಅದರಲ್ಲೇ ಬರೆದು ಕ್ಲೋಸ್ ಮಾಡಿ ನೀರಾವಿ ಹೊರಗೆ ಹೋಗದ ರೀತಿಯಲ್ಲಿ ಏರ್ಟೈಟ್ ಮಾಡಿ ನೀವು ಬಟ್ಟೆಯ ಒಳಗೆ ಇಟ್ಟುಕೊಂಡು ಬನ್ನಿ. ಒಂದು 6 ಇಂಚಿನ ಒಂದು ಕಡ್ಡಿಯಲ್ಲಿ ಒಂದು 5-6 ಗಿಡ ಆಗ್ತದೆ ಒಂದು ಕಡ್ಡಿಯಲ್ಲಿ. ಬಟ್ಟೆ ಕೂಡ ಮರವೇ, ನಮ್ಮ ಯಾವ ಸ್ಕ್ಯಾನಿಂಗಿಗೂ ಬರುವುದಿಲ್ಲ, ನಮ್ಮ ಬಟ್ಟೆಯೂ ಮರವೇ, ಆ ಕಡ್ಡಿಯೂ ಮರವೇ, ಮತ್ತು ಅದರಲ್ಲಿ ಏನು ರೋಗಾಣು ಬರುವಂಥದ್ದು ಚಾನ್ಸ್ ಇಲ್ಲ. ಹೀಗೆ ಮಾಡಿದರೆ, ಹೀಗೆ ಮಾಡಿಯೇ ನನಗೆ ಮಲೇಷ್ಯಾದಿಂದ ತುಂಬ ವೆರೈಟಿಗಳು ಬಂದಿದೆ ಹಲಸಲ್ಲಿ. ಇತ್ತೀಚೆಗೆ ಲೇಟೆಸ್ಟ್ ವೆರೈಟಿ J33 ಮತ್ತು ನಂಕ ಕಿಂಗ್ ಮಡು ಅಂಥೇಳಿ, ಮಸ್ತೂರ ಅಂತೇಳಿ J35 ಅಂತ ಹೇಳ್ತಾರೆ. ಚಂಪಡಕಲ್ಲಿ ಒಂದು 2-3 ವೆರೈಟಿ, ರಂಬುಟಾನ್ನಲ್ಲಿ ಒಂದು 4-5 ವೆರೈಟಿ, ಮರಾಂಗ್, ಮಾವಿನದರಲ್ಲಿ ಕೆಲವು ವೆರೈಟಿಗಳು. ಹೀಗೆಲ್ಲ ಕಡ್ಡಿ ಅಲ್ಲಿ ಗಿಡ ಪರ್ಚೇಸ್ ಮಾಡೋದು, ಗಿಡವನ್ನು ಅಲ್ಲೇ ಬಿಡೋದು, ಅದರದ್ದು ಕಡ್ಡಿಯನ್ನು ಮಾತ್ರ ಹಿಡ್ಕೊಂಡು ಬರೋದು, ಕುಡಿಯನ್ನು ಮಾತ್ರ ಹಿಡ್ಕೊಂಡು ಬಂದು ಅದನ್ನು ಒಮ್ಮೆ ಹಿಡ್ಕೊಂಡು ಇಲ್ಲಿ ಕಸಿ ಕಟ್ಟಿ ಅದೊಂದು 3-4 ದಿವಸದಲ್ಲಿ ಇಲ್ಲಿಗೆ ಬರ್ತದೆ, ಅದು ಮಾಡಿ ಮೆಡ್ಲಿಕ್ಕೆ ಆಗ್ತದೆ. ಆಮೇಲೆ ಈಗ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಬೇರೆ ಬೇರೆ ತಳಿಗಳ ಒಂದು ವಿಶೇಷತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸ್ಥಳೀಯವಾಗಿ ಮಾಡಿದ ತಳಿಗಳು ಅದು ನಮ್ಮ ಇಲ್ಲಿಯ ಮಣ್ಣಿಗೆ ಹೊಂದಿಕೊಳ್ತವೆ, ಯಾವ ರೋಗವೂ ಬರುವುದಿಲ್ಲ, ಕೀಟದ ರೋಗ ಉಪದ್ರವವೂ ಕಡಿಮೆ, ಮಳೆ ಗಾಳಿ ಇದನ್ನೆಲ್ಲ ಹೊಂದಿಕೊಂಡು ಸೊಂಪಾಗಿ ಬೆಳೀತದೆ. ಹಣ್ಣಿನ ಗುಣಮಟ್ಟದಲ್ಲಿ ಈ ಹೈಬ್ರಿಡ್ ತಳಿಗಳೇ ಮೇಲು, ಆದರೆ ನಮ್ಮ ಮಣ್ಣಿಗೆ ಹೊಂದಿಕೊಳ್ಳುವಂಥ ಗುಣದಲ್ಲಿ ನೋಡಿದರೆ ನಮಗೆ ಸ್ಥಳೀಯ ತಳಿಗಳು ತುಂಬ ಒಳ್ಳೆಯದು. ಅದು ಒಂದು ವೇಳೆ ಗೊಬ್ಬರ ಕೊಡಲಿಕ್ಕೂ ಆಗದಿದ್ದರೂ ಏನು ಸೋಲುವುದಿಲ್ಲ, ಔಷಧಿ ಕೊಡದಿದ್ದರೂ ಸೋಲುವುದಿಲ್ಲ, ನಮಗೆ ಒಂದು ಲೆಕ್ಕದ ಹಣ್ಣು ನಮಗೆ ಬರ್ತಾ ಇರ್ತದೆ. ಸ್ಥಳೀಯ ತಳಿಗಳನ್ನು ಆಯಾಯ ಊರಿನ ತಳಿಗಳನ್ನು ಅಲ್ಲಿಗೆ ಗ್ರಾಫ್ಟ್ ಮಾಡಿ ಅಲ್ಲೇ ಹಂಚಿಕೊಳ್ಳೋದು ಅದು ಇನ್ನೂ ಒಳ್ಳೆಯ, ಆ ತಳಿಯ ಒಂದು ಉಳಿಲಿಕ್ಕೂ ಒಳ್ಳೆಯದು, ನಮಗೂ ಆ ಒಂದು ತಳಿ ಉಳಿಸಿದ ಒಂದು ಪ್ರಯೋಜನವೂ ಸಿಗ್ತದೆ. ಆಮೇಲೆ ನರ್ಸರಿ ಹಂತದಲ್ಲಿ ಕೀಟ ರೋಗಗಳ ನಿರ್ವಹಣೆ ಎಲ್ಲ ಹೇಗೆ? ನರ್ಸರಿ ಹಂತದಲ್ಲಿ ಕೀಟ ರೋಗಗಳು ನರ್ಸರಿ ಹಂತದಲ್ಲೇ ಜಾಸ್ತಿ ಬರೋದು, ಯಾಕೆಂತ ಹೇಳಿದರೆ ಅದಕ್ಕೆ ನಾವು ಗೊಬ್ಬರ ಕೊಡ್ತಾ ಇರಬೇಕಾಗ್ತದೆ. ಗೊಬ್ಬರ ಕೊಡುವಾಗ ಗಿಡಗಳು ಸ್ವೀಟ್ ಆಗ್ತದೆ, ಸಿಹಿ ಬರ್ತದೆ, ಚಿಗುರ್ತಾ ಇರ್ತದೆ, ಮೆದು ಇರ್ತದೆ. ನಾವು ಚಿಗರದ ಗಿಡಗಳು ಚಿಗರದೇ ಇರುವ ಟೈಮಲ್ಲಿ ಕೂಡ ಚಿಗುರಿಸಬೇಕಾಗ್ತದೆ, ಆವಾಗ ಊರಲ್ಲಿ ಇಲ್ಲದ ಕೀಟಗಳು ಎಲ್ಲ ಅಲ್ಲಿಗೆ ಅಟ್ಯಾಕ್ ಆಗ್ತವೆ. ಹಾಗಿರುವಾಗ ಅದಕ್ಕೆ ಔಷಧಿ ಬೇಕಾಗ್ತದೆ, ಅದರ ಬಗ್ಗೆ ನಾವು ತಿಳ್ಕೊಂಡು ಇರಬೇಕು. ಇದು ಈ ಗಿಡ ಹೀಗೆ ಆಗಲಿಕ್ಕೆ ರೋಗ ಕಾರಣವ, ಕೀಟ ಕಾರಣವ, ಬ್ಯಾಕ್ಟೀರಿಯಾವ, ನೆಮಟೋಡ ಬೇರಿಗೆ ಬಂದಿದ, ಇದೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ನರ್ಸರಿ ಮಾಡುವಾಗ ಸ್ವಲ್ಪ ಮಟ್ಟಿನ ಅನುಭವ ತುಂಬ ಬೇಕಾಗ್ತದೆ. ಬೇರಿಗೆ ಅಟ್ಯಾಕ್ ಆಗುವಾಗ ಮೇಲಿನ ತುದಿ ಸಣ್ಣ ಬೇರಿಗೆ ಅತ್ಯಂತ ತುದಿಯ ಬೇರಿಗೆ ರೋಗ ಬಂದಾಗ ಇಲ್ಲಿ ಮೇಲೆ ಕೂಡ ಅತ್ಯಂತ ಎಲೆಯ ತುದಿ ಒಣಗಲಿಕ್ಕೆ ಶುರುವಾಗ್ತದೆ. ಹೀಗೆಲ್ಲ ಅದು ಯಾಕೆ ಮಾಡಿದ, ಎಲೆಗೆ ಬಂದಿದ ಬೇರಿಗೆ ಬಂದಿದೆ ಅಂತ ಫಸ್ಟಿಗೆ ನೋಡ್ಕೊಳ್ಬೇಕು, ಅದೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ತುಂಬ ಸವಾಲುಂಟು ಗಿಡಗಳನ್ನು ಬೆಳೆಸಿ ಒಂದು ನೆಡುವ ಹಂತಕ್ಕೆ ಬರಬೇಕಿದ್ರೆ ತುಂಬ ನಮಗೆ ಅದರಲ್ಲಿ ಸ್ವಲ್ಪ ಪಳಗಬೇಕು ನಾವು ಕೂಡ. ವಿಶೇಷವಾಗಿ ಸ್ಥಳೀಯ ಒಂದು ಹಲಸಿನ ತಳಿಯನ್ನು ಗುರುತಿಸುವಂತಹದ್ದು, ಅದರ ಒಂದು ಗಿಡಗಳ ಸಸ್ಯಾಭಿವೃದ್ಧಿಯನ್ನು ಮಾಡುವಂಥದ್ದು, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ಹಲಸಿನಲ್ಲಿ ಈಗ ನಮಗೆ ಇಲ್ಲಿಯ ಸ್ಥಳೀಯವಾಗಿ ಹೇಳುವುದಾದರೆ ನಮ್ಮ ವಿಟ್ಲ, ಕಾಸರಗೋಡು, ಪುತ್ತೂರು ಆ ಏರಿಯಾದಲ್ಲಿ ಒಂದು ಹಲಸು ಸ್ನೇಹಿ ಕೂಟ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಒಂದು ಹಲಸಿನ ಒಂದು ಮೇಳ ಮಾಡಿ ಅಲ್ಲಿ ಸ್ಪರ್ಧೆ ಇಟ್ಟು ಅಲ್ಲಿ ಒಂದು 50-100 ವೆರೈಟಿ ಹಲಸುಗಳು ಬರುವ ಟೈಮಲ್ಲಿ ಅದನ್ನು ತಳಿ ಆಯ್ಕೆ ಮಾಡೋದು, ಅಥವಾ ಮಾವಿನಲ್ಲಿ, ಕಾಡು ಮಾವಿನಲ್ಲಿ ಅದರಲ್ಲಿ ತಿನ್ನುವ ಹಣ್ಣುಗಳು ಮತ್ತು ಉಪ್ಪಿನಕಾಯಿಯ ವೆರೈಟಿಗಳು ಅದನ್ನು ತಳಿ ಆಯ್ಕೆ ಮಾಡುವಂಥದ್ದು, ಅದರಲ್ಲಿ ಪ್ರೈಸ್ ಕೊಡುವಂಥದ್ದು, ಹೀಗೆಲ್ಲ ಬಂದಿದ್ದರಿಂದ ಅಲ್ಲಿ ಕೆಲವು ತಳಿಗಳು ಉತ್ತಮ ತಳಿಗಳನ್ನು ಉಳಿಸಿಕೊಳ್ಳಲಿಕ್ಕೆ ಆಯಿತು. ಹಾಗಾಗಿ ಅದನ್ನು ಗ್ರಾಫ್ಟ್ ಮಾಡುವಂಥ ಒಂದು ಕೆಲಸವೂ ನನಗೆ ಇದ್ದದರಿಂದ ನನಗೂ ಕೆಲವು ವೆರೈಟಿಗಳನ್ನು ಅದನ್ನು ಉಳಿಸ್ಕೊಳ್ಳಲಿಕ್ಕಾಯಿತು. ಈಗ ಇತ್ತೀಚೆಗೆ ಒಂದು ವೆರೈಟಿ ನಾವು ಈಗ ಇಷ್ಟು ವರ್ಷದಲ್ಲಿ ನಾನು ಈಗ ಸಾಧಾರಣ ಒಂದು 30 ವರ್ಷದಿಂದ ಈ ಕಸಿಯ ಇದು ಮಾಡ್ತಾ ಇದ್ದೇನೆ. ಇಷ್ಟು ವರ್ಷದಲ್ಲಿ ನಾವು ಸ್ಥಳೀಯವಾಗಿ ಆಯ್ಕೆ ಮಾಡಿದ ಒಂದು ಅತ್ಯುತ್ತಮ ತಳಿ ನಮ್ಮ ಕೈಗೆ ಈಗ ಸಿಕ್ಕಿದೆ. ಅದು ಹಲಸಿನ ತಳಿ. ನಾಮಕರಣ ಆಗ್ಬೇಕಷ್ಟೇ. ನಾಮಕರಣ ಈಗ ಮಂಗಳ ಅರ್ಲಿ ಅಂತ ಹೇಳಿ, ನಮ್ಮ ಮಂಗಳೂರಿನದ್ದೇ ವೆರೈಟಿ, ಮಂಗಳ ಅರ್ಲಿ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಅದನ್ನು ಮುಂದೆ ನಾವು ಮೇ ತಿಂಗಳಲ್ಲಿ ಅದನ್ನು ರಿಲೀಸ್ ಮಾಡಲಿಕ್ಕೆ ಉಂಟು. ಇದರ ವಿಶೇಷ ನವೆಂಬರ್ನಲ್ಲಿ ಹಣ್ಣು ಸಿಗ್ಲಿಕ್ಕೆ ಶುರು ಆಗ್ತದೆ. ಜನವರಿ 10-15 ಆಗುವಾಗ ಹಣ್ಣು ಮರದಲ್ಲಿ ಮುಗೀತದೆ. ಇದು ನಾವು ಈಗ 3 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಈಗ ಇದ್ದದ್ದು. ಈಗ 3 ವರ್ಷ ನೋಡಿದ ನಂತರ ಇದೆಲ್ಲ ಒಂದೇ ಟೈಮಲ್ಲಿ ಆಗ್ತದೆ. ಒಂದು 10-15 ದಿನ ಮಾತ್ರ ವ್ಯತ್ಯಾಸಗಳು ಬರ್ತವೆ ಅಷ್ಟೇ. ಒಂದೇ ಟೈಮಿಗೆ ಬರ್ತಾ ಉಂಟು, ಒಂದೇ ಟೇಸ್ಟ್ ಬರ್ತಾ ಉಂಟು, ಮತ್ತು ಒಳ್ಳೆಯ ಸ್ವೀಟ್ನೆಸ್. 30 TSS ಅಂತ ಹೇಳಿದರೆ ಅದು ತುಂಬ ಒಳ್ಳೆಯ ಸ್ವೀಟ್ನೆಸ್ ಅಂತ ಲೆಕ್ಕ. 25 ಮೇಲೆ ಹೋದರೆ TSS ಒಳ್ಳೆಯದು ಅಂತ. ಮತ್ತು ಬೇಸಿಗೆ ಅಕಾಲದಲ್ಲಿ ಬರುವಂಥ ಹಲಸುಗಳಿಗೆ ಸೊಳೆ ತೆಳು ಇರ್ತದೆ. ಯಾಕೆಂತ ಹೇಳಿದರೆ ಬೆಳಕಿನ ಅವಧಿ ಉತ್ತರಾಯಣ ಮತ್ತು ದಕ್ಷಿಣಾಯನ, ದಕ್ಷಿಣಾಯನದಲ್ಲಿ ಕಾಯಿ ಬಿಟ್ಟಂಥದ್ದಕ್ಕೆ ಬೆಳಕು ಕಡಿಮೆ ಆಗಿ ಹಲಸಿನ ಸೊಳೆಗಳು ಕೂಡ ತೆಳು ಆಗ್ತದೆ. ಆದರೆ ಇದು ದಪ್ಪವೇ ಇದೆ. ಇದ್ದ ಅಲ್ಪ ಸ್ವಲ್ಪ ಬೆಳಕನ್ನು ಕೂಡ ತಕ್ಕೊಂಡು ದಪ್ಪ ಸೊಳೆಯನ್ನೇ ಕೊಡ್ತದೆ. ಒಳ್ಳೆಯ ಫಿಲ್ಲಿಂಗ್ ಇದೆ. ಹಲಸಿಗೆ ಕೆಲವು ಮಾನದಂಡಗಳು ಉಂಟಲ್ಲ ಮಾರ್ಕ್ ಕೊಡಲಿಕ್ಕೆ, ಆ ಎಲ್ಲ ಮಾನದಂಡ ಕೂಡ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಇದು ಈಗ ಪಾಸ್ ಆಗಿದೆ. ಹೀಗಾಗಿ ನಮಗೆ ಈಗ ಆ ಒಂದು ವೆರೈಟಿ, ನಾನೀಗ IHR ಕೂಡ ಹಣ್ಣು ಕಳಿಸಿದ್ದೇನೆ. ಅದು ಅವರು ಈಗ 3 ವರ್ಷ, ಅವರು ಇನ್ನು 3 ವರ್ಷದ ನಂತರ ನಮ್ಮ ಇದರಿಂದ ಕೂಡ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಅದು ಎಳೆಯ ಗುಜ್ಜೆಗೆ ಕೂಡ ಅಂದರೆ ಸಾಂಬಾರಿಗೆ ಕೂಡ ಅಕಾಲದಲ್ಲಿ ಬರ್ತದೆ. ಈ ಜುಲೈ ಆಗಸ್ಟಲ್ಲಿ ಬರಲಿಕ್ಕೆ ಶುರು ಆಗ್ತದೆ ಎಳೆಯ ಗುಜ್ಜೆ. 3 ತಿಂಗಳು ಮೊದಲು ನಾವು ಮಳೆಗಾಲದ ಸಮಸ್ಯೆ ಆಗುವುದಿಲ್ಲ ಅದರಲ್ಲಿ. ಅದೇ ಈ ಬಾಕಿ ವೆರೈಟಿಗಳಿಗೆ ಪಾಲಿನೇಷನ್ನಲ್ಲಿ ಸಮಸ್ಯೆ ಉಂಟು. ಇದು ಪಾಲಿನೇಷನ್ ಕೂಡ ಆಗ್ತಾ ಉಂಟು. ಇಂಥ ಮಳೆಗಾಲದಲ್ಲಿ ಕೂಡ ಸರಿಯಾಗಿ ಪಾಲಿನೇಷನ್ ಆಗ್ತಾ ಉಂಟು. ಗಿಡ್ಡವಾಗಿ ಬೆಳೆಸಬಹುದು ಇದನ್ನು, ಗಿಡವನ್ನು? ಇದು ಗಿಡ್ಡವಾಗಿ ಬೆಳೆಸುವಂಥದ್ದು ಇನ್ನು ಸ್ವಲ್ಪ ಗಿಡ್ಡ ಅಂತ. ಇದರಲ್ಲಿ ಹಲಸಿನಲ್ಲಿ ಗಿಡ್ಡವಾಗಿ ಬೆಳೆಸುದ ಉದ್ದವಾಗಿ ಬೆಳೀತದ ಅಂತ ನೋಡುವಂಥ ಒಂದು ಕ್ರಮ ಉಂಟು. ಈ ಮೇಯ್ನ್ ಬ್ರ್ಯಾಂಚ್ ಸ್ಟೆಮ್ಮಲ್ಲಿ ಬರುವಂಥದ್ದು ಇವು ಮಾತ್ರ ಹೆಚ್ಚು ಬರ್ತದೆ. ಅಂಥದ್ದು ಸ್ವಲ್ಪ ದೀರ್ಘ ಸಮಯದ ನಂತರ ಫಲ ಕೊಡ್ತವೆ. ಆದ ನಂತರ ಸೆಕೆಂಡರಿ ಬ್ರ್ಯಾಂಚ್ ಅಡ್ಡ ಗೆಲ್ಲುಗಳು ದಪ್ಪ ದಪ್ಪದ ಗೆಲ್ಲುಗಳಲ್ಲಿ ಬರುವಂಥದ್ದು ಅದು ಇನ್ನೂ ಒಂದು 5-6 ವರ್ಷದಲ್ಲಿ ಇಲ್ಲಿ ಫಲ ಬರ್ತದೆ. ಅದರ ಸೆಕೆಂಡರಿ ಮತ್ತೆ ತುದಿಯ ಗೆಲ್ಲುಗಳು ಸಾಮಾನ್ಯ 3/4 ಇಂಚು ಪೈಪಿನಷ್ಟು ತೋರ ಇರ್ತದೆ, 1 ಇಂಚು ಪೈಪ್ ನಮ್ಮ ಕೈಯಷ್ಟು ತೋರದ್ದು, ಅಂಥ ಗೆಲ್ಲುಗಳಲ್ಲಿ ಕಾಯಿ ಬರುವಂಥದ್ದು. ಇದು ಬರೀ 2-3 ವರ್ಷಕ್ಕೆ ಕಾಯಿ ಕೊಡ್ತವೆ. ಇದಕ್ಕೆ ಆ ಗುಣವೂ ಉಂಟು ಈಗ ನಾವು ನೋಡಿದ್ರಲ್ಲಿ. ಹಾಗಾಗಿ ಇದು ನಮಗೆ ಒಂದು ಓಕೆ ಅಂತ ಕಂಡಿತ್ತು. ಗ್ರಾಫ್ಟ್ ಮಾಡಿದ ಗಿಡ 6 ತಿಂಗಳಲ್ಲಿ ಒಬ್ಬನಷ್ಟು ಎತ್ತರ, ಒಂದಾಳು ಎತ್ತರ ಬಂದಿದೆ. ಅದು ನೆಟ್ಟ ಭೂಮಿಗೆ ಹೊಂದಿಕೊಂಡು ಬೇಗನೆ ಬೆಳೆಯುವಂಥ ಗುಣ ಸಹ ಉಂಟು. ಹೀಗಾಗಿ ನಾವು ಅದನ್ನೊಂದು ನಮ್ಮ ಇಷ್ಟು ವರ್ಷದ ಇದರಲ್ಲಿ ಇದೊಂದು ಸ್ವಲ್ಪ ಒಳ್ಳೆಯ ತಳಿ ಅಂತೇಳಿ ನನಗೆ ಖಂಡಿತ. ನನಗೆ ಒಬ್ಬನಿಗಲ್ಲ, ನಾವೊಂದು 5-6 ಜನ ನೋಡಿ ಈಗ ಸೆಲೆಕ್ಟ್ ಮಾಡಿದ್ದೇವೆ. ಬಹುಶಃ ಕಳೆದ 3-4 ದಶಕಗಳಿಂದ ಈ ಕಸಿ ಕಟ್ಟುವ ಕ್ರಿಯೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಸಾಧನೆಯನ್ನು ಕೂಡ ಸಾಕಷ್ಟು ಮಾಧ್ಯಮಗಳು ಗುರುತಿಸಿವೆ. ಈ ಹಂತದಲ್ಲಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಕಸಿಯನ್ನು ಮಾಡುವಂಥದ್ದು ಅದು ಒಳ್ಳೆಯ ಕೆಲಸ. ಒಂದು ತಳಿಯನ್ನು ಉಳಿಸುವಂಥದ್ದು ನಾವು ಮಾಡುವಂಥದ್ದು ಒಳ್ಳೆಯ ಕೆಲಸ. ಇದರ ಒಟ್ಟಿಗೆ ನಾವು ಮೂಲ ತಳಿಗಳ ಪ್ರಕೃತಿಯ ರೀತಿಯ ಪ್ರಕೃತಿಗೆ ವೈಲ್ಡ್ ಬೇಕು. ಅದಕ್ಕೆ ಆ ವಾತಾವರಣಕ್ಕೆ ಹೊಂದಿಕೊಳ್ಳುವ ವೆರೈಟಿಯನ್ನು ಪ್ರಕೃತಿ ಸೆಲೆಕ್ಟ್ ಮಾಡ್ತದೆ, ನಾವು ಅದರ ಉಲ್ಟಾ ಇರ್ತೇವೆ. ನಾವು ನಮಗೆ ಬೇಕಾದ ವೆರೈಟಿಯನ್ನು ಮಾಡ್ತೇವೆ. ಹೀಗಿರುವಾಗ ಕಸಿ ಗಿಡಗಳನ್ನೂ ನೆಡಬೇಕು, ಅದರ ಒಟ್ಟಿಗೆ ಬೀಜದ ಗಿಡಗಳನ್ನು ಕೂಡ ತೋಟದ ಬದಿ ಬದಿ ಇರುವವರೆಲ್ಲ ಬೀಜದ ಗಿಡಗಳನ್ನು ಕೂಡ ನೆಡಬೇಕು. ಈಗ ಉದಾಹರಣೆಗೆ J33 ಅಂತ ಹೇಳಿ ಈಗ ನಾವು ಒಂದು ಮಲೇಷ್ಯಾದ ಹಲಸು ತಂದೆವು, ಅದರದ್ದು ಕಸಿ ಗಿಡವನ್ನು ನೆಡಿ ಕಮರ್ಷಿಯಲಿಗೆ ಒಳ್ಳೆಯದು. ಆದರೆ ಅದರದ್ದು ಬೀಜದ ಗಿಡ ಮಾಡಿ ಬೀಜದ ಗಿಡವನ್ನು ನೆಡಿ ಒಂದು ಹೊಸ ತಳಿ ಬರ್ತದೆ. ಈ ಪ್ರಕೃತಿಗೆ ಹೊಂದಿಕೊಳ್ಳುವಂಥದ್ದು ಯಾವಾಗಲೂ ಬೀಜದ ಗಿಡಗಳು. ಕಸಿ ಗಿಡಗಳು ಬೀಜ ಸ್ವಲ್ಪ ಹೋರಾಟ ಮಾಡ್ತವೆ. ಯಾಕೆಂದರೆ ಆಹಾರ ಯಾವುದು ಹೆಚ್ಚು ತಯಾರು ಮಾಡ್ತವೋ ಅವುಗಳಿಗೆ ಸ್ವಲ್ಪ ಹೋರಾಟ ಜಾಸ್ತಿ ಇದೆ. ನಮ್ಮ ಮನುಷ್ಯರಿಗೆ ದುಡ್ಡು ಜಾಸ್ತಿ ಮಾಡಬೇಕು ಅಂತೇಳಿ ಹೋರಾಟ ಜಾಸ್ತಿ ಮಾಡಬೇಕು. ಅದೇ ರೀತಿ ಗಿಡಗಳಿಗೂ ಕೂಡ ಹಾಗಾಗಿ ಎರಡನ್ನೂ ನಾವು ಸಮದೂಗಿಸ್ಕೊಂಡು ಹೋಗಬೇಕು. ಇಲ್ಲಾಂದರೆ ಒಂದು ಕಾಲದಲ್ಲಿ ವಿಪರೀತ ಮಳೆ ಅಥವಾ ಒಂದು ಹವಾಮಾನ ವೈಪರೀತ್ಯ ಬರುವಾಗ ನಮ್ಮ ಕಸಿ ಗಿಡಗಳೆಲ್ಲ ಒಂದು ಕಾಲದಲ್ಲಿ ಹೋಗಿಬಿಟ್ರೆ ಆಗ ನಮ್ಮ ಈ ಬೀಜದ ಗಿಡಗಳು ಕೂಡ ಪ್ರಕೃತಿಯಲ್ಲಿ ಬೇಕಾಗ್ತದೆ. ನಾವು ಇದು ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವು ಕಸಿ ಮಾಡುವಂಥದ್ದು, ನಮ್ಮ ಒಂದು ಹೊಟ್ಟೆ ಪಾಡಿಗೋಸ್ಕರ. ಪ್ರಕೃತಿಯೇ ಮಾಡುವಂಥದ್ದು ಒಂದು ಬೇರೆ ಇರ್ತದೆ, ವೈಲ್ಡನ್ನು ಅದಕ್ಕೆ ಹೆಚ್ಚು ಫಲ ಬರುವುದಿಲ್ಲ, ಅದು ಸೊಂಪಾಗಿ ಬೆಳೆಯುವಂಥದ್ದು, ಇದೆಲ್ಲ ಪ್ರಕೃತಿ ಆಯ್ಕೆ ಮಾಡುವಂಥದ್ದು. ಹಾಗಾಗಿ ವೈಲ್ಡ್ ಕೂಡ ಬೇಕು ನಮಗೆ, ಈ ಜಮೀನಿನ ಸುತ್ತಲೂ ಬಾರ್ಡರ್ ಅಂತ ಹೇಳ್ತೀವಿ ಅಂತ ಪ್ರದೇಶಗಳಲ್ಲಿ ಇಂಥ ಗಿಡಗಳನ್ನು ಹಾಕೊಳ್ಬೇಕು. ಬಹಳ ಸಂತೋಷ ಗುರುರಾಜ ಬಾಳ್ತಿಲ್ಲಯವರೇ. ಕಸಿ ಕಲೆಯ ಮೂಲಕ ಅಥವಾ ಕಸಿಯ ಮೂಲಕ ಬೇರೆ ಬೇರೆ ಗಿಡಗಳ ಅಥವಾ ತಳಿಗಳ ಒಂದು ಸಂರಕ್ಷಣೆ ಮಾಡುವಂತಹದ್ದು ಮತ್ತು ಆ ಮೂಲಕ ಆದಾಯವನ್ನು ಕೂಡ ಹೆಚ್ಚು ಮಾಡುವಂತಹದ್ದು, ಈ ಎರಡು ವಿಷಯದ ಬಗ್ಗೆಯೂ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಳಿ ಸಂರಕ್ಷಣೆಯಲ್ಲಿ ಕಸಿ ತಂತ್ರಜ್ಞಾನದ ಬಳಕೆ ಈ ಕುರಿತು ಉಡುಪಿಯ ಗುರುರಾಜ್ ಬಾಳ್ತಿಲ್ಲಾಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಭಕ್ತಿ ರಚನೆಯೊಂದನ್ನು ಕೇಳೋಣ. ತ್ವರೆದು ಜೀವಿಸಬಹುದೇ. ಕನಕದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ